ಮಾರ್ತಾಂಡ ತೇಜನ ನೋಡುತ್ತ ಸುಂದರನುಳ್ ಮನಸೋಲುತ ಸುಂದರನುಳು ಮನಸೋಲುತ ಎಂದಳು ಮನದುಳ್ ಭ್ರಮರ ಕುಂತಳೆ ಇಂತೆನುತ ಆ ಸ್ಮರನಂತೆ ತೋರ್ಪ ಮನಗೆ ಹರುಷ ಮನಗೆ ಹರುಷ ಮನಗೆ ಹರುಷ ಅರರಿ ಯಾರಿವನು ಸುಂದರ ಪುರುಷ ಮೊಗದಿನಗೆಯೋ ಸೂಸುವುದು ಆಹಾ ಮೊಗದಿನಗೆಯು ಸೂಸುವುದು ನಗೆಯು ಸೂಸುವುದು ನಗೆಯು ಸೂಸುವುದು ಇವನ ದೇಹ ಸುವರ್ಣ ಕಾಂತಿಯ ಮಿರುವುದೋ ಇವನ ದೇಹ ಸುವರ್ಣ ಕಾಂತಿಯ ಮಿರುವುದೋ ಅರರೆ ಯಾರಿವನು ಸುಂದರ ಪುರುಷ Thank you. ಇವನೊಡು ಪುಟ್ಟು ತಲಿಹುದೋ ಮೋಹವು ಮೋಹವು ಇವನೋಳು ಪುಟ್ಟು ತಲಿಹುದು ಎನ್ನ ಸಾಹಸ ನಡೆಸಿದರೆ ನಹುದು ಎನ್ನ ಸಾಹಸ ನಡೆಸಿದರೆ ನಹುದು ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅರರೆ ಯಾರಿವನು ಸುಂದರ ಪುರುಷ ಬಂದು ನಗೆ ಬಲ ಸರವಿಲ್ಲದಾಗ ಹಸ್ತದೊಳು ತಡವರಿಸಿ ಸರವಿಲ್ಲದಾಗ ಪುಡು ಪುಡುಕಿ ನೋಡಿದಳು ಪುಡು ಪುಡುಕಿ ನೋಡಿದಳು ಸರ ಕಾಣದಿರಲು ಗಡಬಡಿಸಿ ಮೂರ್ಛೆ ಬಿದ್ದೆದ್ದು ಮರುಗಿದಳು ಆರಕೈಯ ಸೇರಿತೋ ಬಂಗಾರ ಹಾರವು ಬಂದು ತೋರದಂತೆ ಸಾರಿ ಒಯ್ದರೋ ಯಾರು ಬಂದು ತೋರದಂತೆ ಸಾರಿ ಒಯ್ದರೋ ಯಾರು ಬಂದು ತೋರದಂತೆ ಯಾರ ಕೈಯ ಸೇರಿತೋ ಬಂಗಾರ ಹಾರವೋ ಹರನ ಸತಿಯ ಕರುಣದಿಂದ ಧರೆಯ ಮೇಲಕ್ಕೆ ಹರನ ಸತಿಯ ಕರುಣದಿಂದೆ ಹರನ ಸತಿಯ ಕರುಣದಿಂದೆ ಧರೆಯ ಮೇಲಗಿ ಅರಸಿ ಎನಿಸಿ ಮೆರೆಸಿದಂತೆ ವರಹ ಮಾಲಿಗೆ ಅರಸಿ ಎನಿಸಿ ಮೆರೆಸಿದಂತೆ ವರಹ ಮಾಲಿಗೆ ಹರನ ಸತಿಯ ಕರುಣದಿಂದ ಧರೆಯ ಮೇಲಗೆ ಅರಸಿ ಎನಿಸಿ ಮೆರೆಸಿದಂತ ವರಹ ಮಾಲಿಕೆ ಯಾರ ಕೈಯ ಸೇರಿತೋ ಯಾರ ಕೈಯ ಸೇರಿತೋ ಬಂಗಾರ ಹಾರವೋ ಮಾರನಯ್ಯನ ಮಾತ ಮೀರದೆ ಗೋಕುಲ ಮಾರನಯ್ಯನ ಮಾತ ಮೀರದೆ ಗೋಕುಲ ಭೂವರೆಣ್ಯನ ಉದರದಲ್ಲಿ ಪುಟ್ಟಿ ಧೀರ ಕಂಸಗೆ ತನ್ನ ಘೋರ ರೂಪವ ತೋರಿ ಹಾರಿದೆ ಗಗನಕ್ಕೆ ಸೇರಿದೆ ಕರೆಗೆ ಅಷ್ಟಭುಜಗಳಿಂದ ದುಷ್ಟ ಶುಂಭನ ಕೊಂದು ಅಷ್ಟಭುಜಗಳಿಂದ ದುಷ್ಟ ಶುಂಭನ ಕೊಂದು ಸೃಷ್ಟಿಯ ಪರಿಪಾಲಿಪ ಮಾತಿಗೆ ಮಂಗಲೋ ಮಂಗಲೋ ಮಹೇಶ್ವರಿಗೆ ಮಂಗಲೋ ಮಂಗಲೋ ಇದುವರೆಗೆ ಶಶಿಪ್ರಭಾ ಪರಿಣಯ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಕೆಜೆ ಗಣೇಶ್ ಕಿದಿಯೂರು, ಮದ್ದಲೆ ಕೆಜೆ ಸುಧೀಂದ್ರ ಕಿದಿಯೂರು, ಚೆಂಡೆ ಕೆಜೆ ಕೃಷ್ಣ ಕಿದಿಯೂರು, ಶ್ರುತಿ ಕೆ ಅಜಿತ್ ಕುಮಾರ್. ಆಕಾಶವಾಣಿ ಮಂಗಳೂರು, ಸಮಯ 7:25. ಈಗ ಶಂಕರ್ ಶಾನುಭೋಗ್ ಅವರು ಹಾಡಿರುವ ಬಸವಣ್ಣನವರ ವಚನವೊಂದನ್ನು ಕೇಳೋಣ. ಸಾಗರದ ತೆರೆ ಕೊಬ್ಬಿ ಮುಖದ ಮೇಲೆ ಅಲೆವುತ್ತಿದೆ ಸಂಸಾರ ಸಾಗರದ ತೆರೆ ಕೊಬ್ಬಿ ಮುಖದ ಮೇಲೆ ಅಲೆವುತ್ತಿದೆ ಸಂಸಾರ ಸಾಗರ ಕೊರಳುದ್ದವೆ ಹೇಳ ಸಂಸಾರ ಸಾಗರ ಊರದುದ್ದವೆ ಹೇಳ ಸಂಸಾರ ಸಾಗರ ಕೊರಳುದ್ದವೆ ಹೇಳ ಸಂಸಾರ ಸಾಗರದ ತೆರೆ ಕೊಬ್ಬಿ ಮುಖದ ಮೇಲೆ ಅಲೆವುತ್ತಿದೆ ಸಂಸಾರ ಸಾಗರದ ತೆರೆ ಕೊಬ್ಬಿ ಮುಖದ ಮೇಲೆ ಅಲೆವುತ್ತಿದೆ ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಏನ ಹೇಳುವೆ ನೈಯ ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಏನ ಹೇಳುವೆ ನೈಯ ಅಯ್ಯ ಅಯ್ಯ ಎನ್ನ ಹುಯ್ಯಲ ಕೇಳಯ್ಯ ಅಯ್ಯ ಅಯ್ಯ ಎನ್ನ ಹುಯ್ಯಲ ಕೇಳಯ್ಯ ಕೂಡಲ ಸಂಗಮ ದೇವಾ ನಾನೇವೆನೇವೆನಯ್ಯ ಕೂಡಲ ಸಂಗಮ ದೇವಾ ನಾನೇವೆನೇವೆನಯ್ಯ ನಾನೇವೆನೇವೆನಯ್ಯ ಶಂಕರ್ ಶಾನುಭೋಗ್ ಅವರು ಹಾಡಿರುವ ಬಸವಣ್ಣನವರ ವಚನವನ್ನು ಕೇಳಿದಿರಿ. ಹಾ, ಯೆ ಹೆಲ್ಮೆಟ್ ಅಚ್ಛಾ ಹೈ, ಲೇಕಿನ್ ಯೆ ಸೇಫ್ ಹೈ ಕ್ಯಾ? ಚಿಂತಾ ಮತ್ ಕೀಜಿಯೆ, ಇಸ್ ಹೆಲ್ಮೆಟ್ ಪರ್ ISI ಮಾರ್ಕ್ ಹೈ. ಔರ್ ಮುಝೆ ಕೈಸೆ ಪತಾ ಚಲೇಗಾ ಕಿ ಯೆ ಅಸ್ಲಿ ಹೈ? BIS ಕೇರ್ ಆಪ್ ಸೆ, ಜಹಾಂ ಆಪ್ಕೋ ಯೆ ಇಂಪಾರ್ಟೆಂಟ್ ಡೀಟೇಲ್ ಏಕ್ ಹಿ ಕ್ಲಿಕ್ ಮೇ ಮಿಲ್ ಜಾಯೇಗಿ. ಬನಿಯೆ ಜಾಗರೂಕ್ ಗ್ರಾಹಕ್ ಔರ್ ಕೋಯಿ ಭಿ ಪ್ರಾಡಕ್ಟ್ ಖರೀದ್ನೆ ಸೆ ಪಹಲೆ ಉಸ್ಕಿ ಪ್ರಾಮಾಣಿಕ್ತಾ ಚೆಕ್ ಕರ್ನೆ ಕೆ ಲಿಯೆ ಆಜ್ ಹಿ ಡೌನ್ಲೋಡ್ ಕರೇ BIS ಕೇರ್ ಆಪ್. ನಾಳೆ ಸಂಜೆ 6:50 ಕಿಸಾನವಾಣಿಯಲ್ಲಿ ಭತ್ತದ ಕೃಷಿ ಸಂಸ್ಕೃತಿಯ ಕುರಿತು BK ಪರಮೇಶ್ವರ ರಾವ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ನಂತರ ಕೃಷಿ ಮಾಹಿತಿ ಇದೆ. ಈಗ ಜೆ ಉತ್ತಮ್ ಕುಮಾರ್ ಕುಡಿಯಾಲ್ ಬೈಲ್ ಅವರು ಹಾಡಿರುವ ಪುರಂದರದಾಸರ ಭಕ್ತಿ ರಚನೆ. ಸಕೆ ಕೃಷ್ಣ ನಾಮ ಸಕ್ಕರೆ ರಾಮ ನಾಮ ಪಾಯ ಸಕೆ ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರಸಿ ಮಾಯಿ ಚಪ್ಪರಿಸಿರೋ ವಿಠಲ ನಾಮ ತುಪ್ಪವ ಬೆರಸಿ ಮಾಯಿ ಚಪ್ಪರಿಸಿರೋ ರಾಮ ನಾಮ ಪಾಯ ಸಕೆ ಕೃಷ್ಣ ನಾಮ ಸಕ್ಕರೆ